ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಶಾಲಾ ಶಿಕ್ಷಕ ಮತ್ತು ಕೃಷಿಕರಾದ ಕಡಬ ತಾಲೂಕಿನ ಕೊಯ್ಲ ತೋಟದ ಪಿಎಸ್ ನಾರಾಯಣ ಭಟ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಕೇಳುಗರೆ, ಇವತ್ತು ನಮ್ಮ ಜೊತೆಗೆ ಕಡಬ ತಾಲೂಕು ಕೊಯ್ಲ ತೋಟದ ಪಿಎಸ್ ನಾರಾಯಣ ಭಟ್ ಅವರಿದ್ದಾರೆ. ಇವರು ಕೃಷಿಕರು, ಜೊತೆಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಂಡಾಜೆ ರಾಮಕುಂಜ ಇಲ್ಲಿಯ ಮುಖ್ಯ ಶಿಕ್ಷಕರು ಕೂಡ ಹೌದು. 2020-21 ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಂತವರು. ನಾರಾಯಣ ಭಟ್ ಅವರೇ, ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಪಡ್ಕೊಂಡಿರುವುದಕ್ಕಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹೇಳಿ, ಮಕ್ಕಳಲ್ಲಿ ಒಂದು ವಿದ್ಯಾರ್ಥಿ ಮಟ್ಟದಲ್ಲಿ ಇರುವಂತಹವರಿಗೆ ಒಂದು ಮೋರಲ್ ಶಿಕ್ಷಣ ಅಥವಾ ಒಂದು ನೈತಿಕ ಶಿಕ್ಷಣದ ಒಂದು ಮಹತ್ವ ಏನು? ಅವರಿಗೆ ಈ ವಿಜ್ಞಾನದಲ್ಲಿ ಆಗ್ಬಹುದು ಅಥವಾ ನಮ್ಮ ಸುತ್ತಮುತ್ತಲಿರುವಂತಹ ಒಂದು ಪರಿಸರದಲ್ಲಾಗ್ಬಹುದು ಆಸಕ್ತಿ ಮೂಡಿಸುವಂತಹದ್ದು ಹೇಗೆ ಅಂತ ಹೇಳಿ. ನಾವು ಶಾಲೆಯಲ್ಲಿ ಮಕ್ಕಳಿಗೆ ಸಣ್ಣದಿರುವಾಗಲೇ, ಈಗ 1-5 ನಮ್ಮ ಶಾಲೆ ಇರೋದು, ಮಕ್ಕಳಿಗೆ ಪರಿಸರದ ಬಗ್ಗೆ ಜ್ಞಾನವನ್ನು ಮೂಡಿಸಬೇಕು. ಅಂದ್ರೆ ಅವರನ್ನ ಗಿಡ ಮರಗಳ ಪರಿಚಯ, ಹಣ್ಣುಗಳ ಗಿಡಗಳ ಪರಿಚಯ, ಔಷಧೀಯ ಗಿಡಗಳ ಪರಿಚಯ ಇತ್ಯಾದಿ ಗಿಡಗಳ ಪರಿಚಯವನ್ನ ಮಾಡಿಸುವಂತದ್ದು ಮುಖ್ಯ. ಮತ್ತೆ ಈ ಗಿಡಗಳ ಉಪಯೋಗ ಏನು, ಗಿಡಗಳನ್ನು ಯಾಕೆ ಬಳಸ್ತಾರೆ, ಎಲ್ಲೆಲ್ಲ ಗಿಡಗಳ ಉಪಯೋಗ ಇದೆ, ಇದರ ಬಗ್ಗೆ ಆದಷ್ಟು ನಾವು ಮಕ್ಕಳಿಗೆ ತಿಳಿ ಹೇಳಿದ್ರೆ ಮಕ್ಕಳಿಗೆ ಪರಿಸರದ ಪ್ರೀತಿ, ಸ್ವಚ್ಛದ ಮೇಲೆ ಇರುವಂತಹ ಪ್ರೀತಿ ಹೆಚ್ಚಾಗಲಿಕ್ಕೆ ಸಾಧ್ಯ ಇರುತ್ತದೆ. ಈಗ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ವಿದ್ಯಾರ್ಥಿಗಳು ಕೃಷಿ ಪರಿಸರದಿಂದಲೇ ಬಂದವರು ಹೆಚ್ಚುವರು ಇರ್ತಾರೆ. ಈಗ ನಿಮ್ಮ ಒಂದು ಪರಿಸರ ಹೇಗಿದೆ, ಮಕ್ಕಳ ಒಂದು ಆಸಕ್ತಿ ಹೇಗಿದೆ? ಸರ್, ನಮ್ಮ ಶಾಲಾ ಪರಿಸರದಲ್ಲಿ ಬೆಟ್ಟ ಗುಡ್ಡಗಳಿಂದ ಕೂಡಿದ್ದು ಮತ್ತು ಹೆಚ್ಚು ಗಿಡ ಮರಗಳಿಂದ ಕೂಡಿದೆ. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಮಕ್ಕಳು ನಡೆದು ಬರುವಂತದ್ದು ಕಡಿಮೆ ಆಗಿದೆ. ಹೌದು, ಎಲ್ಲ ವಾಹನದಲ್ಲಿ ಬರುವಂತದ್ದು ಅಥವಾ ತಂದೆ ತಾಯಿಯವರು ಕರ್ಕೊಂಡು ಹೋಗುದು, ಕರ್ಕೊಂಡು ಬರುದು. ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಸಸ್ಯಗಳ ಗುಡ್ಡಗಳಲ್ಲಿರುವಂತಹ ವಿವಿಧ ಗಿಡಗಳ ಪರಿಚಯ ಖಂಡಿತ ಇಲ್ಲ. ಅದನ್ನು ಪೋಷಕರು ಮಾಡಿದ್ರೆ ನಾವು ಶಿಕ್ಷಕರು ಮಾಡ್ಬೇಕಾಗ್ತದೆ. ಹೌದು, ಶಾಲೆಯಲ್ಲಿ ಬೇರೆ ಬೇರೆ ಗಿಡಗಳನ್ನು ನೆಡುವ ಮೂಲಕ ವನ ಮಹೋತ್ಸವವನ್ನು ಆಚರಿಸುವಂತದ್ದು, ಶಾಲೆಯ ಪರಿಸರದಲ್ಲಿ ಹಣ್ಣಿನ ಗಿಡಗಳನ್ನು ನೆಡುವಂತದ್ದು, ಈ ಸಂದರ್ಭದಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಅವರಿಗೆ ಈಗ ಸಸ್ಯದ ಪರಿಚಯ ಮತ್ತು ಉಪಯೋಗ ಇದನ್ನೆಲ್ಲ ನಾವು ಮಾಡಿದ್ರೆ ಮಕ್ಕಳಿಗೆ ಸಸ್ಯದ ಬಗ್ಗೆ, ಪರಿಸರದ ಬಗ್ಗೆ ಕಾಳಜಿ ಉಂಟಾಗಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಅಭಿಪ್ರಾಯ. ಈಗ 1-5 ಇರುವಂತಹ ಕಿರಿಯ ಪ್ರಾಥಮಿಕ ಶಾಲೆ ನಿಮ್ದು? ಹೌದು. ಈ ವಿದ್ಯಾರ್ಥಿಗಳಲ್ಲಿ ಈ ಪರಿಸರ ಶಿಕ್ಷಣವನ್ನ ಅಥವಾ ನೀಡುವಲ್ಲಿ ಅಥವಾ ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದಕ್ಕಾಗಿ ಏನೇನು ಚಟುವಟಿಕೆಯನ್ನ ನಿಮ್ಮ ಒಂದು ಶಾಲೆಯಲ್ಲೆಲ್ಲ ಮಾಡ್ತಾ ಇದ್ದೀರಿ ನೀವು? ನಾವು ಹೆಚ್ಚಾಗಿ ವಿಶ್ವ ಪರಿಸರ ಬೇರೆ ಬೇರೆ ಗಿಡಗಳನ್ನು ನಾವು ನೆಡ್ತೇವೆ. ಶಾಲಾ ಪರಿಸರದಲ್ಲಿ ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು, ಬೇರೆ ಬೇರೆ ಹಣ್ಣಿನ ಗಿಡ, ಉದಾಹರಣೆಗೆ ಚಿಕ್ಕು, ಮಾವು, ಹಲಸು, ಪೇರಳೆ, ನುಗ್ಗೆ, ಬೇವಿನ ಸೊಪ್ಪು, ನುಗ್ಗೆ ಸೊಪ್ಪು, ಇತ್ಯಾದಿ ಗಿಡಗಳನ್ನು ನಾವು ನೆಟ್ಟಿದ್ದೇವೆ ಮತ್ತು ಅವುಗಳ ಪರಿಚಯ ಮಕ್ಕಳಿಗಿದೆ. ಪ್ರತಿ ವಿದ್ಯಾರ್ಥಿಯ ಸ್ಥಳದಲ್ಲಿ ಒಂದೊಂದು ಗಿಡಗಳನ್ನು ನೆಟ್ಟಿದ್ದೇವೆ. ಅದಕ್ಕೆ ನೀರು ಹಾಕುವಂತದ್ದು, ಅದಕ್ಕೆ ಗೊಬ್ಬರ ಏನಾದರೂ ಸೊಪ್ಪು ತರಗೆಲೆಗಳನ್ನು ಇರುವಂತಹ ಕೆಲಸಗಳನ್ನ ಮಕ್ಕಳು ಮಾಡ್ತಾರೆ. ಅದೇ ರೀತಿ ಇಲ್ಲಿ ಹಣ್ಣಿನ ಗಿಡಗಳಿದೆ, ಬೇರೆ ಬೇರೆ ರಂಬುಟಾನ್ ಇದೆ, ಚಿಕ್ಕು ಇದೆ, ಪೇರಳೆ ಇದೆ, ಮಾವು, ಹಲಸು ಇತ್ಯಾದಿಗಳನ್ನ ಅವರು ನೋಡ್ತಾ ನೋಡ್ತಾ ಬೆಳೀತಾ ಇದ್ದಾರೆ ಮಕ್ಕಳು. ಹಾಗೆ ಮಕ್ಕಳಿಗೆ ಸಸ್ಯದ ಬಗ್ಗೆ, ಪರಿಸರದ ಬಗ್ಗೆ ತುಂಬಾ ಕಾಳಜಿ ಬರಲಿಕ್ಕೆ ಸಾಧ್ಯ ಆಗಿದೆ. ಮತ್ತೆ ಚಿತ್ರಕಲೆಗಳನ್ನ, ಸ್ಪರ್ಧೆಗಳನ್ನ ನಾವು ಏರ್ಪಡಿಸ್ತೇವೆ. ಈಗಂತೂ ಕೊರೋನಾ ಟೈಮಲ್ಲಿ ಶಾಲೆಗಳು 2 ವರ್ಷದಿಂದ ಇಲ್ಲ. ಹೌದು, ಇರುವ ಸಂದರ್ಭದಲ್ಲಿ ಚಿತ್ರಗಳನ್ನ ರಚಿಸುವಂತದ್ದು, ಬೇರೆ ಬೇರೆ ಪತ್ರಿಕೆಗಳಿಗೆ ಕಳಿಸುವಂತದ್ದು ಅಂತ ಕೆಲಸಗಳನ್ನು ಮಾಡ್ತೇವೆ. ಮತ್ತೆ ಅದರಲ್ಲಿ ಬಹುಮಾನಗಳು ಸಹ ನಾವು ಶಾಲೆಯಲ್ಲಿ ಸ್ಪರ್ಧೆಗಳನ್ನ ಮಾಡುವ ಸಂದರ್ಭದಲ್ಲಿ ಅವರಿಗೆ ಬಹುಮಾನ ನೀಡುವಂತಹ ಕಾರ್ಯಕ್ರಮವನ್ನು ಸಹ ಕೈಗೊಳ್ತಿದ್ದೇವೆ. ಈಗ ಸಾಮಾನ್ಯವಾಗಿ ಹೇಳುವಂತ ಅಂದ್ರೆ ನೋಡಿ ತಿಳಿಬೇಕು, ಮಾಡಿ ಕಲಿಬೇಕು ಅಂತ ಹೇಳಿ, ಇದಕ್ಕೆ ಪೂರಕವಾದಂತಹ ವಾತಾವರಣ ನಿಮ್ಮ ಶಾಲೆಯಲ್ಲಿ ಹೇಗೆ ಸೃಷ್ಟಿ ಮಾಡ್ಕೊಂಡಿರಿ? ಅಂದ್ರೆ ಇಲ್ಲಿ ನೋಡುವಂತದಕ್ಕೆ ಸುತ್ತಮುತ್ತ ಹಸಿರಿನ ಗಿಡಗಳೇ ಇರುವಂತದ್ದು, ಅಡಿಕೆ ತೋಟ ಇದೆ, ತೆಂಗಿದೆ, ಹಾಗೆ ಮನೆಯ ಪರಿಸರವೇ ಶಾಲೆ ಅಂತ ಇದೆ. ಅಂತ ಪರಿಸರ ನಿರ್ಮಾಣ ಮಾಡಿದ್ದೇವೆ. ಗಿಡ ಮರಗಳ ಜೊತೆಗೆ ಪ್ರಾಣಿ ಪಕ್ಷಿಗಳು, ಅಂದ್ರೆ ಕೆಲವು ಪಕ್ಷಿಗಳೆಲ್ಲ ಶಾಲೆಗೆ ಬರ್ತಾ ಇದ್ದಾವೆ, ಅದನ್ನೆಲ್ಲ ಮಕ್ಕಳು ನೋಡ್ತಾರೆ. ಈ ಹಣ್ಣುಗಳನ್ನು ತಿನ್ನಲಿಕ್ಕೆ ಸರಿ, ಅದನ್ನು ನೋಡಿ ಅವರು ಖಂಡಿತ ಕಲಿತಾರೆ ಸರ್. ಹೌದು, ಪರಿಸರದೊಂದಿಗೆ ಹೊಂದಿಕೊಂಡು ಬಹಳ ಪ್ರೀತಿಯಿಂದ ಈ ಶಾಲೆಯಲ್ಲಿ ಮಕ್ಕಳು ಇರ್ತಾರೆ. ಈಗ ಸಾಮಾನ್ಯವಾಗಿ ಪ್ರಾಥಮಿಕ ಶಾಲಾ ಹಂತದಲ್ಲಿಯೇ ವಿದ್ಯಾಭ್ಯಾಸದ ಜೊತೆ ಜೊತೆಗೆ ಒಂದಷ್ಟು ಕ್ರೀಡೆಯಲ್ಲಿ ಅಥವಾ ವ್ಯಾಯಾಮದಲ್ಲಿಯೂ ಕೂಡ ಮಕ್ಕಳನ್ನ ತೊಡಗಿಸಿಕೊಳ್ಬೇಕು ಇರುವಂತಹ ಒಂದು ವಿಷಯ, ನಿಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ತೊಡಗಿಸಿಕೊಳ್ಳೋದಕ್ಕೆ ಅವಕಾಶ ಇದೆಯಾ? ಇಲ್ಲಿ ಸಣ್ಣ ಪುಟ್ಟ ಯೋಗಾಭ್ಯಾಸಗಳನ್ನ ನಾವು ನಡೆಸ್ತೇವೆ. ಕೆಲವು ವಾರಕ್ಕೊಂದಿವಸ ವಾರದ ಕವಾಯತ್ ಅಂತ ಇದೆ, ಅಲ್ಲಿ ಸರಳ ವ್ಯಾಯಾಮಗಳನ್ನ ಹೇಳಿಕೊಡುವಂತ ಪದ್ಧತಿ ಇದೆ. ಮತ್ತೆ ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಒಂದು 10-15 ದಿವಸ ಮಕ್ಕಳಿಗೆ ಯೋಗದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮತ್ತು ಯೋಗಾಭ್ಯಾಸಗಳನ್ನು ಮಾಡಿದ್ದೇವೆ ನಾವು. ಹೌದು ಸರ್, ಬೇರೆ ನಮ್ಮ ಶಾಲೆಯಲ್ಲಿ ಮಾಡುವಂತದ್ದು. ಈಗ ಮಧ್ಯಾಹ್ನದ ಬಿಸಿಯೂಟಕ್ಕೆ ಕೂಡ ಒಂದು ವ್ಯವಸ್ಥಿತವಾದಂತಹ ಒಂದು ವ್ಯವಸ್ಥೆ ಇದೆ ಶಾಲೆಯಲ್ಲಿ. ಹೌದು ಸರ್. ಇದಕ್ಕೆ ಪೂರಕವಾಗಿ ಏನಾದರೂ ತರಕಾರಿ ಕೃಷಿ ಏನಾದ್ರು ಮಾಡ್ತೀರಾ? ಈಗ ಒಂದ್ 2 ವರ್ಷಗಳಿಂದ ಮಾಡ್ತಾ ಇಲ್ಲ, ಯಾಕಂದ್ರೆ ಕೊರೋನಾ. ಮೊದಲೆಲ್ಲ ಮಾಡ್ತಾ ಇದ್ರ? ಇಲ್ಲಿ ಬಸಳೆ, ನುಗ್ಗೆ, ಹರಿವೆ, ಅಲಸಂದೆ, ಬೆಂಡೆ ಇತ್ಯಾದಿಗಳನ್ನ ನಾವು ಮಾಡಿದ್ದುಂಟು. ಹಲವು ಸಲ ನಾವು ಮಾಡಿದ್ದೇವೆ, ಇಲ್ಲಿ ಫಲ ನೀಡಿದೆ ಅದು. ಮತ್ತೆ ಶಾಲೆಯಲ್ಲಿ ಪಪ್ಪಾಯ ಇದೆ, ದೀಗುಜ ಮರ ಇದೆ, ದೀಗುಜ ಸಿಗ್ತಾ ಇದೆ. ಹಾಗೆ ತೆಂಗಿನಕಾಯಿ, ಅದು ಸ್ವಲ್ಪ ಅದು ಕೊಡ್ತಾ ಇದ್ದೇವೆ, ಬಿಸಿಯೂಟಕ್ಕೆಲ್ಲ ಉಪಯೋಗ ಆಗ್ತಾ ಇದೆ, ಅದೆಲ್ಲ ನಾವು ಮಾಡ್ತಾ ಇದ್ದೇವೆ. ಈಗ ವಿದ್ಯಾರ್ಥಿಗಳೇ ನೇರವಾಗಿ ಗಿಡವನ್ನ ನೆಟ್ಟು ಅದಕ್ಕೆ ಗೊಬ್ಬರ ಹಾಕಿ ನೀರು ಹಾಕಿ ಪೋಷಿಸುವುದರಿಂದ ಆ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಒಂದು ಬದಲಾವಣೆ ಆಗ್ತದೆ ಅಂತ? ಬದಲಾವಣೆ ಆರೋಗ್ಯಕ್ಕೆ ಬಹಳ ಒಳ್ಳೇದು ಅಂತ ನಾವು ಹೇಳುದು. ಮಕ್ಕಳು ಸಸ್ಯಗಳ ಬಗ್ಗೆ ಹೆಚ್ಚು ಪ್ರೀತಿಗೆ ಹೊಂದಿರ್ತಾರೆ, ಮತ್ತೆ ಗಿಡ ಮರಗಳನ್ನ ಹೆಚ್ಚಾಗಿ ನಾಶ ಮಾಡ್ಲಿಕ್ಕೆ ಹೋಗುದಿಲ್ಲ ಮಕ್ಕಳು. ಸಸ್ಯದ ಬಗ್ಗೆ ಪ್ರೀತಿದ್ದು, ನನ್ನ ಗಿಡ ಇದು, ನಾನು ಸಾಕುವಂತದ್ದು, ನಾನು ನೀರು ಹಾಕಿದ್ದು, ಅದರಲ್ಲಿ ಫಸಲು ಬಂದಾಗ ಅವರಿಗೆ ಬಹಳ ಖುಷಿ ಆಗ್ತದೆ. ಒಂದು ಪಪ್ಪಾಯಿ ಇರ್ಲಿ, ಒಂದು ನುಗ್ಗೆ ಇರ್ಲಿ, ಒಂದು ಚಿಕ್ಕಿ ಇರ್ಲಿ, ಒಂದು ಮಾವು ಇರ್ಲಿ, ಈಗ ಫಸಲು ಬಂದಿದೆ ಆಲ್ರೆಡಿ, ಈಗಾಗಲೇ ಫಸಲು ಬಂದಿದೆ, ಅದನ್ನು ಅವರು ಹೇಳ್ತಾರೆ, ನನ್ನ ಗಿಡದಲ್ಲಿ ಹೂವಾಯ್ತು, ನನ್ನ ಗಿಡದಲ್ಲಿ ಹಣ್ಣಾಯ್ತು, ಕಾಯಿ ಆಯ್ತು ಅಂತ ಹೇಳಿ ಬಹಳ ಖುಷಿ ಪಡ್ತಾರೆ. ಅವ್ರ ಮನೆಯಿಂದ ಸ್ವಲ್ಪ ಸೆಗಣಿ ಅಥವಾ ಬೂದಿ ಇತ್ಯಾದಿಗಳನ್ನ ತಂದು ಹಾಕುವಂತ ಪದ್ಧತಿ ಸಹ ಇದೆ. ಬೇಸಿಗೆಗಳಲ್ಲಿ ಅವರವರ ಗಿಡಕ್ಕೆ ಅವರವರು ನೀರು ಹಾಕ್ತಾ ಇರ್ತಾರೆ. ಇದು ನಮ್ಮ ಶಾಲೆ, ಇದು ನಮ್ಮ ತೋಟ ಅಂತ. ಹೌದು ಸರ್, ಇಲ್ಲಿ ತೋಟದ ಶಾಲೆ ಅಂತ ಹೇಳ್ಬೋದು. ನನ್ನ ಮನೆಯಲ್ಲಿ ಸಹ ತೋಟ ಇದೆ, ಶಾಲೆಯಲ್ಲಿ ತೋಟ ಇದೆ. ಸರಿ ಸರಿ. ಅದಕ್ಕೆ ಡ್ರಿಪ್ ಮತ್ತೆ ಸ್ಪ್ರಿಂಕ್ಲರ್ ನೀರು ಎಲ್ಲ ವ್ಯವಸ್ಥೆ ಇದೆ. ರಾಷ್ಟ್ರೀಯ ಸೇವಾ ಯೋಜನೆ NSS ಶಿಬಿರವನ್ನು ಕೂಡ ನಿಮ್ಮ ಶಾಲೆಯಲ್ಲಿ ನೀವು ಆಯೋಜಿಸಿದ್ದೀರಿ, ಈ ಬಗ್ಗೆ ಹೇಳಿ. ನಮ್ಮ ಶಾಲೆಯಲ್ಲಿ 4 NSS ಶಿಬಿರಗಳಾಗಿದೆ. ಕಡಬ ಕಾಲೇಜು, ಚಿನ್ನಗಿರಿ ಕಾಲೇಜು, ರಾಮಕೃಷ್ಣ ಕಾಲೇಜ್ ಅವರದ್ದು. ಅದರಲ್ಲಿ ನಾವು ಶಾಲಾವರಣದ ಸ್ವಚ್ಛತೆಯನ್ನು ಮಾಡಿದ್ದೇವೆ. ಇನ್ನು ನೈಸರ್ಗಿಕ ಅರಣ್ಯ ಅಂತ ಹೇಳ್ತೇವೆ, ಅಂದ್ರೆ ವಿವಿಧ ಜಾತಿಯ ಗಿಡ ಮರಗಳನ್ನು ಬೆಳೆಸುವಂತದ್ದು. ಅಲ್ಲಿ ಯಕೇಶ ಇತ್ಯಾದಿ ಹಲವು ಅನಗತ್ಯ ಗಿಡಗಳಿತ್ತು, ಅದನ್ನ ತೆಗೆದು ಸ್ವಚ್ಛಗೊಳಿಸಿ ಅಲ್ಲಿ ಗುಂಡಿಗಳನ್ನ ಮಾಡಿ ಅಲ್ಲಿ ಗಿಡಗಳನ್ನ ನೆಡುವಂತ ಕೆಲಸವನ್ನು ಮಾಡಿದ್ರು. ವಿಶೇಷವಾಗಿ ಹಣ್ಣಿನ ಗಿಡಗಳು, ಹಣ್ಣಿನ ಗಿಡಗಳು ಅದನ್ನ ನೆಡುವಂತ ಕೆಲಸ. ಹಾಗೆ ಸಾಮಾಜಿಕ ಮರಗಳು ಸಹ ಇದೆ, ಅನೇಕ ಅರಣ್ಯ ಇಲಾಖೆಯವರು ನೀಡಿದಂತಹ ಉಪಯುಕ್ತವಾದ ಮರಗಳು ಸಹ ಇದೆ. ಅದೊಂದು ಸಮೇತ ಒಂದು 2 ಎಕರೆಯಲ್ಲಿ ಇದೆ ಅದೀಗ. ಸರಿ ಸರಿ. ಅಂತ ಕೆಲಸಗಳನ್ನ NSS ಘಟಕದವರು ಮಾಡಿದ್ದಾರೆ. ಇದು ಶಾಲೆಯ ಸೌಂದರ್ಯವನ್ನು ಹೆಚ್ಚಿಸಿದೆ ಮತ್ತು ಇಲ್ಲಿ ಒಳ್ಳೆಯ ಗಾಳಿ ಬೆಳಕು ಗಾಳಿ ಬರುವ ಹಾಗೆ ಅನುಕೂಲವಾಗಿದೆ ಸರ್. ನಿರಂತರವಾಗಿ ಆಕಾಶವಾಣಿಯ ಜೊತೆಗೆ ಸಂಪರ್ಕವನ್ನು ಇಟ್ಟುಕೊಂಡಂತವರು ನಾರಾಯಣ್ ಭಟ್ ಅವರೇ. ಹವ್ಯಾಸವಾಗಿ ಕವನ ಸಂಕಲನವನ್ನು, ಅಂದ್ರೆ ಕವನೊಂದು ಬರೆಯುವಂತಹ ಹವ್ಯಾಸವನ್ನು ಕೂಡ ನೀವು ಇಟ್ಕೊಂಡಿದ್ದೀರಿ, ಸಂಕ್ಷಿಪ್ತವಾಗಿ ಹೇಳಿದರ ಬಗ್ಗೆ. ನಾನು ಈಗಾಗಲೇ 3 ಕವನ ಸಂಕಲನ ಬರೆದಿದ್ದೇನೆ. ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ವಿವಿಧ ಸಮ್ಮೇಳನಗಳಲ್ಲಿ ಬಿಡುಗಡೆ ಆಗಿದೆ. ಅದೇ ರೀತಿ ಮಕ್ಕಳ ಕವನಗಳು, ಹೆಚ್ಚಾಗಿ ಮಕ್ಕಳ ಕವನಗಳು, ಚುಟುಕುಗಳೆಲ್ಲ ಪ್ರಕಟವಾಗಿದೆ. ಅದೇ ರೀತಿ ಬೇರೆ ಬೇರೆ ಪತ್ರಿಕೆಯಲ್ಲಿ ಸಹ ಅದು ಪ್ರಕಟ ಆಗಿದೆ ಮತ್ತು ಆಕಾಶವಾಣಿ ಮಂಗಳೂರು ಮಡಿಕೇರಿಗಳಲ್ಲಿ ಸಹ ಕವನ ವಾಚನ ಬಂದಿದೆ. ಈಗ ಮಕ್ಕಳಲ್ಲಿಯೂ ಕೂಡ ಇಂತಹ ಒಂದು ಕವನ ಬರುವ ಹವ್ಯಾಸವನ್ನ ನೀವು ಪ್ರೇರೇಪಿಸ್ತಾ ಇದ್ದೀರಾ? ಹೌದು ಸರ್, ನಮ್ಮ ಶಾಲೆಯಲ್ಲಿ ಒಂದು ಪ್ರತಿಭಾ ಫಲಕ ಅಂತ ಇದೆ, ಅದರಲ್ಲಿ ನಾವು ಮಕ್ಕಳ ಚುಟುಕುಗಳನ್ನ ಕವನಗಳನ್ನ ಪ್ರಕಟಿಸ್ತೇವೆ. ಅದೇ ರೀತಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಮಕ್ಕಳ ಪುಟಗಳು ಅಂತ ಇದೆ, ಆ ಪುಟಗಳಿಗೆ ಮಕ್ಕಳು ಬರೆದಂತಹ ಕವನಗಳನ್ನ ಚುಟುಕುಗಳನ್ನ ಅಂಚೆ ಮೂಲಕ ಕಳಿಸಿ, ಈಗ ವಾಟ್ಸಪ್ ಅಲ್ಲಿ ಕಳಿಸುವಂತ ವ್ಯವಸ್ಥೆ ಇದೆ, ಅಲ್ಲಿ ಅದು ಪ್ರಕಟ ಆಗಿದೆ, ಅದನ್ನು ನಾವು ಮಕ್ಕಳಿಗೆ ತೋರಿಸ್ತೇವೆ. ಮಕ್ಕಳು ಬಹಳ ಖುಷಿ ಪಡ್ತಾರೆ, ನನ್ನ ಕವನ ಬಂದಿದೆ, ನನ್ನ ಚಿತ್ರ ಬಂದಿದೆ ಅಂತೇಳಿ ಮಕ್ಕಳು ತುಂಬಾ ಖುಷಿ ಪಡ್ತಾರೆ. ಕೆಲವರು ಕೂಡ ಈಗ ಹವ್ಯಾಸಗಳನ್ನ ಮುಂದುವರಿಸಿಕೊಂಡಿದ್ದಾರೆ, ಹಿರಿಯ ಶಾಲೆಗಳಲ್ಲಿ ಅವರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ. ಕೆಲವರ ಕವನ ಸಂಕಲನಗಳು ಬಿಡುಗಡೆ ಆಗಿದೆ. ಈಗ ಆನ್ಲೈನ್ ತರಗತಿಗೆ ವಿದ್ಯಾರ್ಥಿಗಳು ಯಾವ ರೀತಿ ಹೊಂದಿಕೊಂಡಿದ್ದಾರೆ? ಆನ್ಲೈನ್ ನಮ್ಮಲ್ಲಿ ಆನ್ಲೈನ್ ಪಾಠಗಳಿಲ್ಲ, ನಾವು ವಾಟ್ಸಪ್ಗಳಲ್ಲಿ ಬೇರೆ ಬೇರೆ ಚಟುವಟಿಕೆಗಳ ಕಾರ್ಡ್ ಅನ್ನು ಕಳಿಸುವಂತದ್ದು, ಮತ್ತೆ ಕೆಲವು ವಿಡಿಯೋಗಳಿದ್ರೆ ಅದನ್ನ ನಾವು ಶೇರ್ ಮಾಡುವಂತದ್ದು ಮಕ್ಕಳಿಗೆ. ಮತ್ತೆ ಟಿವಿಯ ಕಾರ್ಯಕ್ರಮಗಳು ಈಗ ಪ್ರಸಾರ ಆಗ್ತಿದೆ ಶನಿವಾರ ಮತ್ತು ಆಯ್ತುವಾರಗಳಲ್ಲಿ, ಅದನ್ನು ನೋಡ್ಲಿಕ್ಕೆ ಹೇಳ್ತಾ ಇದ್ದೇವೆ. ಮತ್ತೆ ಶಾಲೆಗೆ ಬಂದು ಅವರ ಪೋಷಕರು ವಾರಕ್ಕೊಮ್ಮೆ ಅವರ ಚಟುವಟಿಕೆ ಕಾರ್ಡ್ಗಳನ್ನು ಕೊಟ್ಟು ಪರಿಶೀಲನೆ ಮಾಡಿಕೊಂಡು ಹೋಗ್ತಾರೆ, ನಾವು ಅವರಿಗೆ ಮಾಹಿತಿಗಳನ್ನ ಈ ರೀತಿ ಮಾಡಬೇಕು ಅಂತ ಮಾಹಿತಿಗಳನ್ನ ಕೊಡ್ತೇವೆ. ಅದೇ ರೀತಿ ಮಕ್ಕಳು ಸ್ಪಂದಿಸ್ತಾರೆ. ಈಗ ನೇರವಾಗಿ ಮಕ್ಕಳನ್ನ ಭೇಟಿಯಾಗುವಂತ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ. ಹೌದು ಹೌದು ಹೌದು. ಅದು ಈ ಕೊರೋನಾ ಎನ್ನುವಂತಹದ್ದು ಈ ವಿದ್ಯಾರ್ಥಿಗಳ ಒಂದು ಚಟುವಟಿಕೆ ಒಂದು ಹಿನ್ನಡೆ ಆಗಿದೆಯಾ? ಸ್ವಲ್ಪ ಮಟ್ಟಿಗೆ ಆಗಿದೆ ಸರ್, ಅಂದ್ರೆ ನಮ್ಮಲ್ಲಿ ಇರೋದು ಕೆಲವು ಒಂದರಿಂದ ಮಕ್ಕಳು. ಹೌದು, ಅವರಿಗೆ ನಾವು ಅದಕ್ಕೆ ನೇರವಾಗಿ ಹೇಳಿಕೊಟ್ಟೇ ಮಾಡಬಹುದಷ್ಟೇ, ಅಂದ್ರೆ ಪೋಷಕರು ಹೇಳಿಕೊಟ್ಟದನ್ನು ಮಾತ್ರ ಈಗ ಮಾಡ್ತಾ ಇದ್ದಾರೆ. ಅಂತೂ ಕುಟುಂಬದಲ್ಲಿ ಹಿರಿಯರ ಜವಾಬ್ದಾರಿ ಜಾಸ್ತಿ ಇದೆ ಇದರಲ್ಲಿ. ಇದರಲ್ಲಿ ಈ ಸಲ ಏನಂದ್ರೆ ಶಿಕ್ಷಕರು ಮತ್ತೆ ಗುರುಗಳಾಗುವುದಕ್ಕಿಂತ ಹೆಚ್ಚಾಗಿ ಅವರ ಹೆತ್ತವರೀಗ ಶಿಕ್ಷಕರಾಗಬೇಕಾದಂತ ಪರಿಸ್ಥಿತಿ ಬಂದಿದೆ. ಹೌದು ಹೌದು ಹೌದು. ಅವರೇ ಹೇಳಿಕೊಟ್ರೆ ಅವರು ಸ್ವಲ್ಪ ಮುಂದುವರಿಸ್ತಾರೆ. ಈಗ ಶಾಲಾ ತೋಟದಿಂದ ನಿಮ್ಮ ವೈಯಕ್ತಿಕ ತೋಟದ ಕಡೆಗೆ ಹೋಗುವ ನಾರಾಯಣ ಭಟ್ ಅವರೇ ಹೇಳಿ, ಕೃಷಿಯಲ್ಲಿ ಯಾವ ರೀತಿ ತೊಡಗಿಸಿಕೊಂಡಿದ್ರಿ, ಯಾವ ರೀತಿ ಬೆಳೆ ವೈವಿಧ್ಯತೆಯನ್ನ ಕಾಪಾಡಿಕೊಂಡಿದ್ರಿ ನಿಮ್ಮ ಕೃಷಿಯಲ್ಲಿ? ನಮ್ಮ ಮನೆಯಲ್ಲಿ ಒಂದೂವರೆ ಎಕರೆ ಜಾಗ ಇದೆ. ಅದರಲ್ಲಿ ಅಡಿಕೆ ಗಿಡಗಳು, ತೆಂಗು, ಬಾಳೆ ಮತ್ತೆ ಕರಿಮೆಣಸು, ಈ ಅಡಿಕೆ ಗಿಡಕ್ಕೆ ಬಿಟ್ಟಂತ ಕರಿಮೆಣಸು ಮತ್ತೆ ಸ್ವಲ್ಪ ಗೇರು ತೋಟ ಸಹ ಇದೆ ಸರ್. ಅದರಲ್ಲೆಲ್ಲ ಬೆಳೆಗಳನ್ನು ಬೆಳೆಸ್ತಾ ಇದ್ದೇವೆ, ವೈವಿಧ್ಯವಾದ ಬೆಳೆಯನ್ನು ನಾವು ಬೆಳೆಸ್ತಾ ಇದ್ದೇವೆ. ಸ್ವಲ್ಪ ನಿಮ್ಮ ಕೃಷಿಯ ಬಗ್ಗೆ ಹೇಳಿ. ಈಗ ಅಡಿಕೆ ಕೃಷಿ ಅಂದ್ರೆ ನೀವು ಕಂಡುಕೊಂಡ ಹಾಗೆ ಏನೇನು ಸೂಕ್ಷ್ಮ ವಿಚಾರಗಳಿವೆ, ಕಳೆದ 16 ವರ್ಷಗಳಲ್ಲಿ ಯಾವ ರೀತಿ ಒಂದು ಬದಲಾವಣೆಗಳೆಲ್ಲ ಆಗಿದೆ? ಅಡಿಕೆ ಕೃಷಿ ಅಂದ್ರೆ ಈಗ ಬುಡ ಬಿಡಿಸುವಂತ ಪದ್ಧತಿ ಸ್ವಲ್ಪ ಕ್ರಮೇಣ ಕಡಿಮೆ ಆಗಿದೆ, ತೋಟದಲ್ಲಿ ಅಗತ್ಯ ಮಾಡುವಂತದ್ದು ಕಡಿಮೆ ಆಗಿದೆ. ಇದು ಕಡಿಮೆ ಆಗಿದ್ರಿಂದಾಗಿ ಏನಾದ್ರೂ ಬದಲಾವಣೆ ಕಾಣ್ತಾ ಇದೆಯಾ? ಇಲ್ಲ, ಹೆಚ್ಚಿನ ಬದಲಾವಣೆ ಏನಿಲ್ಲ. ಯಾಕಂದ್ರೆ ಈಗ ತೋಟಕ್ಕೆ ಮಣ್ಣು ಹಾಕುವಂತ ಪದ್ಧತಿ ಇಲ್ಲದ ಕಾರಣ ಈಗ ಬುಡ ಬಿಡಿಸಲಿಕ್ಕೆ ಸ್ವಲ್ಪ ಮಣ್ಣು ಇಲ್ಲದ ಪರಿಸ್ಥಿತಿ ಆಗಿದೆ. ಅಂದ್ರೆ ತೋಟಕ್ಕೆ ಮಣ್ಣು ಹಾಕುವಂತ ಪದ್ಧತಿ ಹೋದ ಮೇಲೆ ಹೌದು ಈಗ ಮಣ್ಣು ಕಡಿಮೆ ಕಡಿಮೆ ಆಗಿ ಬುಡ ಬಿಡಿಸಲಿಕ್ಕೆ ಬೇರೆ ಸಿಗುವಂತದ್ದು. ಬುಡ ಬಿಡಿಸುವ ಅಗತ್ಯ ಇಲ್ಲ, ಅಗತ್ಯ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಹೆಚ್ಚಾಗಿ ಈಗ ರಸಗೊಬ್ಬರಗಳನ್ನು ಬಿಟ್ಟು ಸಾವಯವದ ಕಡೆಗೆ ನಾವು ಮಾಡಿದ್ದೇವೆ. ನೀವು ರಾಸಾಯನಿಕ ಹಾಕಿ ಸಾವಯವಕ್ಕೆ ಬಂದವರ? ಹೌದು, ಮೊದಲೆಲ್ಲ ಹಾಕಿದ್ದೆವು, ಈಗ ಆದಷ್ಟು ಕಡಿಮೆ, ಬಹಳ ಕಡಿಮೆ ಕಡಿಮೆ ಕಡಿಮೆ ಮಾಡ್ತಾ ಬಂದಿದ್ದೇವೆ. ಅಂದ್ರೆ ಹಟ್ಟಿ ಗೊಬ್ಬರ, ಕುರಿ ಗೊಬ್ಬರ ಮತ್ತೆ ಸೊಪ್ಪು ಇತ್ಯಾದಿಗಳನ್ನ ತೆಗೆದು ಹೋಗ್ತಾ ಇದ್ದೇವೆ. ಮತ್ತೆ ಪ್ರತಿ ಮರಕ್ಕೆ ಅಲ್ಲ, ಒಂದು 800 ಗಿಡದಲ್ಲಿ ಬಿಸಿ ಗಿಡಕ್ಕೆ ಕಾಳು ಮೆಣಸಿನ ಗಿಡವನ್ನು ನೆಟ್ಟಿದ್ದೇವೆ. ಕಸಿ ಕಾಳು ಮೆಣಸಿನ ಗಿಡ, ಕಸಿ ಕಾಳು ಮೆಣಸಿನ ಗಿಡ. ಆದ್ರೆ ಅದು ಅಷ್ಟು ಪ್ರಯೋಜನಕಾರಿ ಅಲ್ಲ ಅಂತ ಹೇಳ್ತೇನೆ. ಯಾಕೆ ಹೇಳಿ, ಅದರಲ್ಲಿ ಹೆಚ್ಚಾಗಿ ಬೆಳೆಯೋದು ಕಾಡು ಪಲೇಗಿಲ್ಲ. ಹೌದು, ಅದನ್ನ ಆದಷ್ಟು ನಾವು ಶುರು ಮಾಡಿ ತೆಗಿಬೇಕಂತಂದ್ರೆ ಮತ್ತೆ ಫಸಲು ಸ್ವಲ್ಪ ಕಡಿಮೆ ಇದೆ ಅಲ್ಲಿ. ಕಡಿಮೆ ಕಡಿಮೆ ಅಂದ್ರೆ ಒಂದು ಗಿಡದಲ್ಲಿ ಬರುದಿಲ್ಲ, 3-4 ಗಿಡ ನೆಟ್ಟರೆ ಮಾತ್ರ ಸಾಧ್ಯ ಅಂತ ಹೇಳ್ತೇನೆ ನಾನು. ಫಸಲು ಸ್ವಲ್ಪ ಕಡಿಮೆ ಕಾಣ್ತದೆ. ಅಲ್ಲ, ಪಣಿಯೂರನ್ನೇ ಉಪಯೋಗಿಸಿಕೊಂಡು ಕಸಿ ಕಟ್ಟಿದ್ದಾದ್ರೆ ಹೆಚ್ಚು ಇಳುವರಿ ಬರುದಿಲ್ವಾ? ಹೌದು, ಅದೇ ಒಂದು ಗಿಡದಲ್ಲಿ ಸ್ವಲ್ಪ ಕಡಿಮೆ ಅಂದ್ರೆ 2-3 ಗಿಡ ಒಂದು ಬುಡಕ್ಕೆ ನೆಡ್ಬೇಕು ಅಂತ. ಅದಂದ್ರೆ ಸ್ವಲ್ಪ ಅಷ್ಟು ವಿಶಾಲವಾಗಿ ಬೆಳೆಯುದಿಲ್ಲ ಹಾಗೆ. ಮತ್ತೆ ನಾವು ಬುಡ ಬಿಡಿಸುವಾಗ ಬಹಳ ಜಾಗ್ರತೆ ಮಾಡ್ಬೇಕು. ಅಲ್ಲ, ಬುಡ ಬಿಡಿಸೋದಿಲ್ಲ ಅಂತ ಹೇಳಿದ್ರಲ್ಲ, ಬುಡ ಬಿಡಿಸ ಗೊಬ್ಬರ ಒಮ್ಮೆ ಬಿಡಿಸ್ತೇವೆ. ಗೊಬ್ಬರ ಹಾಕುವಾಗ ಈ ಹಟ್ಟಿ ಗೊಬ್ಬರ ಹಾಕುವಾಗ ಸ್ವಲ್ಪ ಬಿಡಿಸ್ಬೇಕಾಗ್ತದೆ. ಆಗ ಈ ಬೇರುಗಳೆಲ್ಲಾದ್ರೂ ತುಂಡಾದ್ರೆ ಅದು ಹೋಗ್ತದೆ. ಸಾಮಾನ್ಯವಾಗಿ ಒಳ್ಳೆ ಮೆಣಸು ಅಥವಾ ಕಾಳು ಮೆಣಸು ಇರುವಂತಹ ಭಾಗ ಬಿಟ್ಟು ಉಳಿದ 3 ಸೈಡ್ನಿಂದ ತೆಗಿಬಹುದಲ್ಲ ಬುಡ? ಹಾಗೆ ಮಾಡಿದ್ರೆ ಆಗ್ಬಹುದು. ಅಂದ್ರೆ ಕೆಲಸ ಆತರ ಮಾಡಲಿಕ್ಕೆ ಗೊತ್ತಾಗುದಿಲ್ಲ ಅವರಿಗೆ, ನಾವು ಒಟ್ಟಿಗಿದ್ರೆ ಮತ್ತೆ ಹೇಳ್ಬೋದು ಹಾಗೆ. ಸ್ವಲ್ಪ ಜನ ಬೇರೆ ಏನೇನು ಸಮಸ್ಯೆಗಳು ಬರ್ತವೆ ಕಾಳು ಮೆಣಸು ಕೃಷಿಯಲ್ಲಿ? ಕಾಳು ಮೆಣಸಿನಲ್ಲಿ ಏನು ಹೇಳ್ತೇವೆ ಅಂದ್ರೆ ಸರಿಯಾದ ಸಮಯದಲ್ಲಿ ಹಣ್ಣಾಗುದಿಲ್ಲ, ಅಕಾಲಿಕವಾಗಿ ಹೂ ಬಿಡುವಂತದ್ದು, ಅಕಾಲಿಕವಾಗಿ ಹಣ್ಣಾಗುವಂತದ್ದು, ಮತ್ತೆ ರೋಗ, ಅದಕ್ಕೆ ರೋಗ ಬರುವಂತದ್ದು ಕೊಳೆ ರೋಗ. ಹೌದು, ಅದು ಜಾಸ್ತಿ ಬರ್ತದೆ ಸೊರಗು ರೋಗ ಅಂತ ಹೇಳ್ತಾರೆ. ಅದು ಕಸಿ ಕಾಳು ಮೆಣಸು ಇದೆ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ಅದಕ್ಕೆ ಏನೋ ಒಂದು ಕಾರಣದಿಂದ ಅದು ಬರ್ತದೆ. ಈಗ ನಮ್ಮಲ್ಲಿ ಕೆಲವು ಗಿಡ ಹೋಗಿದೆ, ಕಸಿ ಕಾಳು ಮೆಣಸಿಗೂ ಸ್ವಲ್ಪ ನಾವು ಜಾಗ್ರತೆ ಮಾಡಬೇಕಾಗ್ತದೆ. ಅಂದ್ರೆ ಬೇರಿನ ಮೂಲಕ ಬರುವಂತದ್ದು ಇರುವುದಿಲ್ಲ ಅಂತ, ಎಲೆ ಮೂಲಕ ಬರಬಹುದು. ಹೌದು, ಹಾಗೆ ಆಗಿರ್ಬಹುದು ಅಂತ ಅಂದಾಜು. ಇನ್ನು ಕೊಳೆ ರೋಗದ, ಅಡಿಕೆ ಕೊಳೆ ರೋಗದ ಬಗ್ಗೆ 45 ದಿವಸಗಳಿಗೊಮ್ಮೆ ಮದ್ದು ಬಿಡ್ಲೇಬೇಕು, ಮಳೆ ಇರ್ಲಿ ಇಲ್ಲದಿರ್ಲಿ. ಯಾಕಂದ್ರೆ ಒಳ್ಳೆ ಬೆಳೆ ಇದೆ ಅಡಿಕೆ, ನಮ್ಗೆ ಉಳಿಬೇಕಾದ್ರೆ ನಾವು 45 ದಿವಸಗಳಿಗೊಮ್ಮೆ ಅದಕ್ಕೆ ಬೋರ್ಡ ಸಿಂಪಡಣೆಯನ್ನ ಮಾಡ್ಬೇಕಾಗ್ತದೆ. ವರ್ಷಕ್ಕೆ 3 ಸಾರಿ ಬಿತ್ತರೆ ಸಾಕಾಗ್ತದ? ಈಗ ನಮ್ಮಲ್ಲೆಲ್ಲ ಸಾಕಾಗ್ತದೆ. ಈಗ ಶೇಕಡ 1 ಬೋರ್ಡ್ ದ್ರಾವಣ ಸಿಂಪರಣೆ ಮಾಡ್ಬೇಕು ಅಂತ ಹೇಳ್ತೀವಲ್ಲ, ಅದೀಗ ಶೇಕಡ 1 ಅಂತ ಹೇಗೆ ನಿರ್ಧಾರ ಮಾಡ್ತೀರಿ? ಸರಿ, ಈಗ ಶೇಕಡ 1 ಬೋರ್ಡ್ ದ್ರಾವಣವನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ 1 ಕೆಜಿ ಸುಣ್ಣ, 1 ಕೆಜಿ ಮೈಸೂತ, 100 ಲೀಟರ್ ನೀರು, ಅದು ಈಗ ಅಷ್ಟು ಸಾಕಾಗುದಿಲ್ಲ ಅಂತ ಕಾಣ್ತದೆ. ಮತ್ತೆಷ್ಟು ಹಾಕ್ಬೇಕು? ಯಾಕಂದ್ರೆ 1 ಸಾಲಕ್ಕೆ 2 ಕೆಜಿ ಸುಣ್ಣವನ್ನ ನಾವು ಹಾಕುವಂತದ್ದು. ಓಹೋ, 1 ಬ್ಯಾರಲ್ಗ? 1 ಬ್ಯಾರಲ್ಗೆ 100 ಲೀಟರ್ಗೆ. ಬೋಲ, 1 ಬ್ಯಾರಲ್ ಅಂದ್ರೆ 200 ಲೀಟರ್ ಅಲ್ಲ, 200 ಲೀಟರ್ ಅಲ್ಲ, 1 ಬ್ಯಾರಲ್ ಅಲ್ಲ, ನಮ್ಮ 100 ಲೀಟರ್ಗೆ ನಾವು ಮಾಡುವಂತದ್ದು. 100 ಲೀಟರ್ಗೆ 1 ಸಾಲ ಮೈಲ್ತತ್ತು, ಮತ್ತೆ 1 ಕೆಜಿ ಸುಣ್ಣ ಅಷ್ಟನ್ನು ಹಾಕಿ ಹಾಕುವಂತದ್ದು. ಮೆಲ್ಟು ಸ್ವಲ್ಪ ಜಾಸ್ತಿ ಹಾಕ್ಬೇಕು ಅಂತ. ಈಗ ಸ್ವಲ್ಪ ಪವರ್ ಕಡಿಮೆ ಆಗಿದೆ ಅಂತ. ಪವರ್ ಕಡಿಮೆ ಆಗಿದೆ ಅಂತಲ್ಲ? ಹೌದು, ಹಾಗೆ ಕಾಣ್ತದೆ. ಅಲ್ಲ, ಸಾಮಾನ್ಯವಾಗಿ ಎಲೆಯ ಮೇಲೆ ಇದು ಏನು ಹಸಿರು ಬಣ್ಣ ಬಂದ್ರೆ ಅದೊಂದು ಬಿಳಿ ಬಿಳಿ ಬರ್ತದಲ್ಲ, ಅದು ಬಂದ್ರೆ ಒಳ್ಳೆ ಸ್ಟ್ರಾಂಗ್ ಆಗಿದೆ ಅಂತ ತಿಳ್ಕೊಳ್ಳುವರು ಇರ್ತಾರೆ. ಇಲ್ಲ, ಸುಣ್ಣ ಹೆಚ್ಚು ಹಾಕಬಾರ್ದು ಸರ್, ಸುಣ್ಣ ಹೆಚ್ಚಾಗಿದ್ರೆ ಮೇಲ್ತುತ್ತದ ಪವರ್ ಕಡಿಮೆ ಆಗ್ತದೆ ಅಂತ. ಮೇಲ್ತುತ್ತ ಸ್ವಲ್ಪ ಜಾಸ್ತಿ ಇದ್ರೆ ತೊಂದ್ರೆ ಇಲ್ಲ, ಒಳ್ಳೆಯ ಗುಣಮಟ್ಟದ ಮೈಲ್ತುತ್ತು ಸಿಕ್ಬೇಕು. ಹೌದು, ಈಗ ಅಷ್ಟು ಗುಣಮಟ್ಟ ಇಲ್ಲ. ಈಗ ಕೊಳೆ ರೋಗದ ಅಂದ್ರೆ ಶೇಕಡ 1 ಬೋರ್ಡ್ ಸಿಂಪರಣೆ ಮಾಡಿದ ಸಂದರ್ಭದಲ್ಲಿ ಕೂಡ ಬರ್ತದ ಕೊಳೆ ರೋಗ? ಬರುವಂತದ್ದು ಇದೆ ಈ ವರ್ಷ. ಬರುವುದು ಸರ್, ಈ ವರ್ಷದ ಪರಿಸ್ಥಿತಿ ಹೇಗುಂಟು? ಈ ಸಲ ಇಷ್ಟೊತ್ತಿಗೆ ಕೊಳೆ ರೋಗ ಬರ್ಲಿಲ್ಲ. ನಾವು 40 ದಿವಸಕ್ಕೊಮ್ಮೆ ಮದ್ದು ಬಿಟ್ಟಿದ್ದೇವೆ. ಆದ್ರೆ ಮಳೆಗಳು ಬಹಳ ಈ ಸಲ ಜಾಸ್ತಿ ಇದೆ. ಅಂದ್ರೆ ಜೂನ್ ನಲ್ಲಿ ಬರಬೇಕಾಗಿರೋದು ಈಗ ಸೆಪ್ಟೆಂಬರ್ ನಲ್ಲಿ ಬರ್ತಾ ಉಂಟು. ನಮ್ಗೆ ಮೇ ತಿಂಗಳಲ್ಲಿ ಮಳೆ ಶುರು ಆಗಿದ್ವಿ. 5-6 ತಿಂಗಳು ಮಳೆ ಬರ್ತದೆ. 6 ತಿಂಗಳು ಮಳೆ ಆಗಿದೆ. ಆಮೇಲೆ ಈಗ ಕಾಡು ಪ್ರಾಣಿಗಳ ಹಾವಳಿ ಎಲ್ಲ ಇಲ್ವಾ? ನಮ್ಮಲ್ಲಿ ಸ್ವಲ್ಪ ಕಡಿಮೆ, ದೇವರ ದಯ ಅಂತ ಹೇಳ್ಬಹುದು. ಮಂಗ ಮತ್ತು ಇತರ ಪ್ರಾಣಿಗಳದ್ದು, ಹಂದಿಗಳದ್ದು ಸ್ವಲ್ಪ ಕಡಿಮೆ ಈ ವರ್ಷ. ಮಂಗಗಳದ್ದು ಇಲ್ಲ ಅಂತ ಹೇಳ್ಬಹುದು. ನವಿಲುಗಳು ಸ್ವಲ್ಪ ಬರ್ತಾ ಇದೆ, ಆದ್ರೆ ಉಪದ್ರ ಇನ್ಸೂರ್ ಆಗಲಿಲ್ಲ ಈಗ. ಬೇಸಿಗೆಯಲ್ಲಿ ಜಾಸ್ತಿಯಾವ ಮಳೆಗಾಲ ಜಾಸ್ತಿಯಾ? ಈಗನೇ ಜಾಸ್ತಿ ಮಳೆಗಾಲದಲ್ಲಿ. ನಮ್ಮ ತರಕಾರಿಗೆಲ್ಲ ಉಪದ್ರ ಕೊಡೋಷ್ಟು ಬರ್ಲಿಲ್ಲ ಅದು. ಈಗ ಆ ಕಡೆ ಈ ಕಡೆ ಹೋಗ್ತದೆ, ದೊಡ್ಡೊಳಗೆ ಬರ್ಲಿಲ್ಲ ಅಂತ. ಹಾಗೆ ತೆಂಗಿನ ಕೃಷಿಯ ಬಗ್ಗೆ ಹೇಳಿ. ತೆಂಗಿನ ಕೃಷಿಗೆ ನಮ್ಮಲ್ಲಿ ಒಂದು 100 ಅಡಿಕೆ ತೆಂಗಿನ ಮರ ಇದೆ. ಅದರಲ್ಲಿ ನಾವು ವಿಶೇಷವಾದ ಕೃಷಿ ಅಂತೆಲ್ಲ ಒಂದು ಗೊಬ್ಬರ ಹಾಕೊಂಡ್ರದ್ದು ಮಾತ್ರ ಮಾಡ್ತಾ ಇದ್ದೇವೆ. ಒಳ್ಳೆ ಫಸಲ ಇದ್ರೆ ತೊಂದರೆ ಇಲ್ಲ. ತೆಂಗಿನ ಗಿಡ ಲಾಭದಾಯಕನೆ, ಈಗ ಒಳ್ಳೆ ಉತ್ತಮವಾದ ಬೆಲೆ ಇದೆ. 30 ರೂಪಾಯಿ. ತೆಂಗಿನ ಮರ ಹತ್ತುವುದು ದೊಡ್ಡ ಸವಾಲಾಗುದಿಲ್ವಾ? ನಮ್ಮಲ್ಲಿ ಒಬ್ರು ಬರ್ತಾ ಇದ್ದಾರೆ ಈಗ, ದೊಡ್ಡ ಸಮಸ್ಯೆ ಆಗಲಿಲ್ಲ. ಆದ್ರೆ ಇನ್ನು ಯಂತ್ರಗಳನ್ನ ಅವಲಂಬಿಸಬೇಕಾಗಬಹುದು ಅಂತ ಕಾಣ್ತದೆ. ಈಗ ನಿಮ್ಮ ಊರಲ್ಲೆಲ್ಲ ಈ ಯಂತ್ರಗಳಿಂದ ಮರ ಹತ್ತುವವರು ಇದ್ದಾರಾ? ಬೇರೆ ಕಡೆ ದೂರದಿಂದ ಬಂದು ಹತ್ತುವವರಿದ್ದಾರೆ, ನಮ್ಮ ಊರಲ್ಲಿ ಯಾರಿಲ್ಲ ಸರ್. ಅಲ್ಲ, ಯುವಕರಿಗೆಲ್ಲ ಒಂದು ಸ್ವ ಉದ್ಯೋಗ ಮಾಡಬಹುದಲ್ಲ? ಮಾಡಬಹುದು, ಅದನ್ನು ನಮ್ಮ ಕೃಷಿ ಇಲಾಖೆಯವರು ಮಾಡಬೇಕಂತ. ಅಲ್ಲ, ಕ್ಯಾಂಪ್ಕೋದಂತಹ ಸಂಸ್ಥೆ ಈಗಾಗಲೇ ತರಬೇತಿ ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದೆ. ಅದು ಹೆಚ್ಚಾಗಿ ಜನರನ್ನ ತಲುಪಲಿಲ್ಲ ಅಂತ, ಯುವಕರನ್ನ ತಲುಪುವಂತ ವ್ಯವಸ್ಥೆ ಆಗ್ಲಿಲ್ಲ. ಕೆಲವರು ಅಲ್ಲಿ ಕೆಲವರು ಮಾಡಿರಬಹುದು, ಆದ್ರೆ ವ್ಯಾಪಕವಾಗಿ ಪ್ರತಿ ಊರಿಗೆ ಒಂದು ತಂಡ ಮಾಡುವ ಹಾಗೆ ಮಾಡ್ಬೇಕು ಅಂತ ಕಾಣ್ತದೆ. ಹೌದು ಹೌದು, ಅಂತ ಕಡೆಗೆಲ್ಲ ಆಗ್ಲಿಲ್ಲ. ಕೃಷಿ ಉಳಿಬೇಕಿದ್ರೆ ಯುವಕರು ಕೃಷಿಗೆ ಬರಬೇಕು. ಹೌದು, ಕೃಷಿಯಿಂದ ಕೃಷಿಯೇ ಆದ್ರೆ ಬಿಡ್ತಾರೆ. ಈಗ ಒಳ್ಳೆಯ ಬೆಲೆ ಇದೆ ಎಲ್ಲದಕ್ಕೂ ಸಹ, ಎಲ್ಲ ಯಾವ ಕೃಷಿ ಸಹ ಈಗ ಕಡಿಮೆ ಬೆಲೆ ಇದ್ದಲ್ಲ, ಉತ್ತಮ ಬೆಲೆ ಇದೆ, ಅದ ಕಾರಣ ಕೃಷಿಗೆ ಬರ್ಬೋದು ಇನ್ನು. ಈ ಕೊರೋನಾದಿಂದಾಗಿ ಸ್ವಲ್ಪ ಜನ ಯುವಕರೆಲ್ಲ ಹಳ್ಳಿ ಕಡೆಗೆ ಬಂದಿದ್ದಾರೆ. ಅಡಿಕೆಗೆ ಬೆಲೆ ಬಂದ ಹಾಗೆ ಅದನ್ನ ಒಂದು ಸಂರಕ್ಷಣೆ ಮಾಡುವಂತದ್ದು ಕೂಡ ಒಂದು ಸವಾಲ್ ಆಗಿಲ್ವಾ? ಆಗಿದೆ ಸರ್, ಅದಕ್ಕೆ ಬೇರೆ ಬೇರೆ ರಾಸಾಯನಿಕಗಳನ್ನ ಹಾಕ್ತಾರೆ. ನಾವು ಹಾಕುದಿಲ್ಲ, ಬಹಳ ಹಾಕಿದ್ರು ಸಹ ಕಡಿಮೆ ಪ್ರಮಾಣದಲ್ಲಿ. ಹಾಗೆ ಕಳ್ಳ ದೃಷ್ಟಿ ಅದಕ್ಕೆ ಬೀಳುವುದಿಲ್ವಾ ಅಂತ? ಇರ್ಬೋದು ಕೆಲವು ಕಡೆ, ನಮ್ಮ ಕಡೆ ಎಂತದೆಲ್ಲ ಶುರು ಆಗ್ಲಿಲ್ಲ ಈಗ. ಬೆಲೆ ಜಾಸ್ತಿ ಆದ್ರೆ ಅಂತ ಸಮಸ್ಯೆ ಕೂಡ ಬರಬಹುದು. ಕೆಲವು ಕಡೆ ಇರ್ಬೋದು, ನಮ್ಮ ಕಡೆ ಎಂತದೇನು ಬರ್ಲಿಲ್ಲ ಈ ತನಕ. ಆಮೇಲೆ ನಾರಾಯಣ ಭಟ್ ಅವರೀಗ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನು ಕೂಡ ಹಾಕುವ ಪ್ರಯತ್ನವನ್ನು ನೀವು ಮಾಡಿದ್ರಿ, ಈ ಬಗ್ಗೆ ಹೇಳಿ. ನಾವು ಹಣ್ಣಿನ ಗಿಡ ಹಾಕಿದ್ರೆ ನಮ್ಮ ಮನೆ ಖರ್ಚಿಗೆ ಪೇರಳೆ ಗಿಡಗಳಿದೆ, ಬೆಣ್ಣೆ ಹಣ್ಣಿದೆ, ರಂಬುಟನ್ ಇದೆ, ಪಪ್ಪಾಯಿ ಗಿಡಗಳಿದೆ, ಮತ್ತೆ ಬೇರೆ ಬೇರೆ ತರಕಾರಿ ಗಿಡಗಳನ್ನು ನಮ್ಮ ಅಂಗಳದ ಬದಿಯಲ್ಲಿ ನಾವು ನಮ್ಮ ಖರ್ಚಿಗಾಗಿ ನಾವು ಬಳಸ್ತಾ ಇದ್ದೇವೆ ಅಷ್ಟೇ. ಮೊದ್ಲೆಲ್ಲ ಹಣ್ಣು ಅಂದ ತಕ್ಷಣ ಬರೀ ಮಾವಿನ ಹಣ್ಣು ಅಥವಾ ಹಲಸಿನ ಹಣ್ಣಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಇವಾಗ ಅದರಲ್ಲಿ ಒಂದು ರೀತಿಯ ವೈವಿಧ್ಯತೆ ಬಂದಿದೆಯಲ್ಲ. ಇನ್ನು ನಾವು ವೈವಿಧ್ಯವಾಗಿ ಹಾಕಲಿಲ್ಲ, ಒಂದೆರಡು ಗಿಡಗಳನ್ನು ಇಟ್ಟಿದ್ದೇವೆ ಹಲಸಲ್ಲಿ, ಬೇರೆ ಬೇರೆ ವೃತ್ತಿಯ ಗಮಲೆಸರನ್ನೆಲ್ಲ ನೆಟ್ಟಿದ್ದೇವೆ. ಇನ್ನು ಹಲಸು ಮಾವೆಲ್ಲ ಇದೆ ನಮ್ಮಲ್ಲಿ, ಅದು ಅದರ ನಿರಂತರವಾಗಿ ಫಲ ಬರೋದಿಲ್ಲ. ಅದು ನೆರಳಾಗ್ತದೆ. ಈ ಮಾವಿನ ಕಸಿ ಮಾವಿನ ಗಿಡ ಅಂದ್ರೆ ಒಂದು ವರ್ಷ ಫಸಲು ಬಂದ್ರೆ ಮತ್ತೊಂದು ವರ್ಷ ಫಸಲು ಬರ್ತಾ ಇಲ್ಲ. ಪ್ರತಿ ವರ್ಷ ಫಸಲು ಬರುವಂತ ಒಂದು ಗಿಡಗಳು ನಮಗೆ ಸಿಗ್ಲಿಲ್ಲ ಇನ್ನು ಸಹ, ಆಗ್ಲಿಲ್ಲ. ಒಳ್ಳೇದು ನಾರಾಯಣ ಭಟ್ ಅವರೇ, ನೀವು ಕೃಷಿಯನ್ನ ಮಾಡುವುದರ ಜೊತೆ ಜೊತೆಗೆ ವೃತ್ತಿಯಾಗಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿಯೂ ಕೂಡ ಕೆಲಸವನ್ನ ಮಾಡ್ತಾ ಇದ್ರಿ. ವಿದ್ಯಾರ್ಥಿಗಳಲ್ಲಿ ಒಂದು ಪರಿಸರ ಪ್ರೀತಿಯನ್ನು ಹುಟ್ಟಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರಿ, ಜೊತೆಗೆ ಕೃಷಿಯನ್ನು ಕೂಡ ಮನೆಯಲ್ಲಿ ಮಾಡ್ತಾ ಇದ್ರಿ. ನಿಮ್ಮ ಎಲ್ಲ ಅನುಭವವನ್ನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಶಾಲಾ ಶಿಕ್ಷಕ ಮತ್ತು ಕೃಷಿಕರಾದ ಕಡಬ ತಾಲೂಕಿನ ಕೊಯಿಲ ತೋಟದ ಪಿಎಸ್ ನಾರಾಯಣ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555ಕ್ಕೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೃಷಿ ಮಾಹಿತಿ. ನೈಸರ್ಗಿಕ ಕೃಷಿಯ ತತ್ವ ಏನು, ಅದಕ್ಕೆ ಬೇಕಾಗಿರುವಂತಹ ಪರಿಕರಗಳು ಯಾವ್ಯಾವು, ಹಾಗೂ ಯಾವ ರೀತಿ ಇದನ್ನ ತಯಾರಿಸಿ ಬಳಸಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ನೈಸರ್ಗಿಕ ಕೃಷಿ ಅಂತಂದ್ರೆ